ತೇ ಕೇ ಸಾರಾಹ ತೇ ಚ ಕಥಂ ನಷ್ಟಾಹ ಇತಿ ಅಧುನಾ ಉಚ್ಯತೆ. ವಿಪ್ರೈರ್ ಭಾಗವತಿ ವಾರ್ತಾ ಗೇಹೇ ಗೇಹೇ ಜನೇ ಜನೇ ಕಾರಿತಾ ಕಣಲೋಭೇನ ಕಥಾಸಾರಸ್ತತೋ ಗತಃ. ಪ್ರಥಮಃ ಕಥಾಸಾರಃ ಸ ಗತಃ ನಷ್ಟಃ ಕಥಂ ವಿಪ್ರೈಃ ಬ್ರಾಹ್ಮಣೈಃ ಭಾಗವತಿ ವಾರ್ತಾ ಭಗವತ ಇಯಂ ಭಾಗವತಿ ವಾರ್ತಾ ಭಗವಚ್ಚಿಂತಾ ಭಗವತ್ ಕಥನಂ ತತ್ ಗೇಹೇ ಗೇಹೇ ಜನೇ ಜನೇ ಕಣಲೋಭೇನ ಕಾರಿತಾ. ಸರ್ವೇಷು ಗೃಹೇಷು ಸರ್ವೇಷು ಜನೇಷು ಅಪಿ ಬ್ರಾಹ್ಮಣೈಃ ಕಣಲೋಭೇನ ಧನಲೋಭೇನ ಭಾಗವತಿ ವಾರ್ತಾ ಕಾರಿತ. ಭಾಗವತ ವಾರ್ತಾಯ ವಾರ್ತಾಯೈ ಧನಂ ಯಾಚಮಾನಾಃ ವಿಪ್ರಾಃ ಕಥಾಸಾರಂ ನಾಶಯಾಂಚಕ್ರುಃ ಇತ್ಯರ್ಥಃ.